ಗುರುವಾಯೂರಪ್ಪ ಕೃಷ್ಣನ್ ಗುರುವಾಯೂರಪ್ಪ ಗುರುವಾಯೂರಪ್ಪ ಕೃಷ್ಣನ್ ಗುರುವಾಯೂರಪ್ಪ ಗುರುವಾಯೂರಪ್ಪ ಕೃಷ್ಣನ್ ಗುರುವಾಯೂರಪ್ಪ ಗುರುವಾಯೂರಪ್ಪ ಕೃಷ್ಣನ್ ಗುರುವಾಯೂರಪ್ಪ ಗುರುವಾಯೂರಪ್ಪ ಕೃಷ್ಣನ್ ಗುರುವಾಯೂರಪ್ಪ ಪಾದ ಕುವಲ ನಯನ ಗುರುವಾಯೂರಪ್ಪ ಕುಂಚಿತ ಪಾದ ಕುವಲ ನಯನ ಗುರುವಾಯೂರಪ್ಪ ಅಚ್ಯುತ ಕೇಶವ ಹರಿನಾರಾಯಣ ಗುರುವಾಯೂರಪ್ಪ ಅಚ್ಯುತ ಕೇಶವ ಹರಿನಾರಾಯಣ ಗುರುವಾಯೂರಪ್ಪ ಅಚ್ಯುತ ಕೇಶವ ಹರಿನಾರಾಯಣ ಗುರುವಾಯೂರಪ್ಪ ಕುಂಚಿತ ಪಾದ ಕುವಲ ನಯನ ಗುರುವಾಯೂರಪ್ಪ ಕುಂಚಿತ ಪಾದ ಕುವಲ ನಯನ ಗುರುವಾಯೂರಪ್ಪ ಅಚ್ಯುತ ಕೇಶವ ಹರಿನಾರಾಯಣ ಗುರುವಾಯೂರಪ್ಪ ಅಚ್ಯುತ ಕೇಶವ ಹರಿನಾರಾಯಣ ಗುರುವಾಯೂರಪ್ಪ ಗುರುವಾಯೂರಪ್ಪ ಕೃಷ್ಣ ಗುರುವಾಯೂರಪ್ಪ ಗುರುವಾಯೂರಪ್ಪ ಕೃಷ್ಣ ಗುರುವಾಯೂರಪ್ಪ ಗುರುವಾಯೂರಪ್ಪ ಕೃಷ್ಣ ಗುರುವಾಯೂರಪ್ಪ ಗುರುವಾಯೂರಪ್ಪ ಕೃಷ್ಣ ಗುರುವಾಯೂರಪ್ಪ ಗುರುವಾಯೂರಪ್ಪ ಕೃಷ್ಣ ಗುರುವಾಯೂರಪ್ಪ ಗುರುವಾಯೂರಪ್ಪ ಕೃಷ್ಣ ಗುರುವಾಯೂರಪ್ಪ ಮಾಧವ ಮುರಹರ ಮುರಳಿ ಮನೋಹರ ಗುರುವಾಯೂರಪ್ಪ ಮಾಧವ ಮುರಹರ ಮುರಳಿ ಮನೋಹರ ಗುರುವಾಯೂರಪ್ಪ ಮಾಧವ ಮುರಹರ ಮುರಳಿ ಮನೋಹರ ಗುರುವಾಯೂರಪ್ಪ ಮಾಧವ ಮುರಹರ ಮುರಳಿ ಮನೋಹರ ಗುರುವಾಯೂರಪ್ಪ ಗುರುವಾಯೂರಪ್ಪ ಗುರುವಾಯೂರಪ್ಪ ಗುರುವಾಯೂರಪ್ಪ ಕೃಷ್ಣ